ಬಂದಿರ್ಲ ಗೌರಿನ ಕರ್ಕೊಂಡ. ನಮಸ್ಕಾರ ರೀ ಮಹೇಶ್ ಅವ್ರ. ನಮಸ್ಕಾರ. ನಮಸ್ಕಾರ. ಬರ್ರಿ ಬರ್ರಿ. ಮಹೇಶ್ ಅಣ್ಣ, ಏನಿಲ್ಲ, ನಮ್ಮ ರಾಕಿ ನನ್ನ ಹುಡ್ಕೊಂಡ್ ಬಂದಿದ್ಲ. ಏನಪ್ಪ ಅಂದ್ರ, ನನಗ ಈಗ ಒಂದ್ ಮೂರು ವರ್ಷದಿಂದ ಈ ಗಿಣ್ದಾಳ ತಂದು ಕೊಟ್ಟಿದ್ಲು, ಅದ ನೆನ್ಪ್ ಮಾಡಿದ್ಲ. ಅವ್ರು ಗೌರಿಯನ್ನ ಹಸುವೈತಲ್ಲ, ನಿಮ್ಗೂ ಗೊತ್ತೈತಿ, ಅದೇನ ಈಗ ಬಹಳ ದಿನ ಆತಂತ ಗರ್ಭನ ಕಟ್ಟಿಲ್ಲ ಅನ್ನಾಗತ್ತಿದ್ಲ. ನಾ ಅಂದೆ ಮಹೇಶ್ ಅಣ್ಣನ ಹತ್ರ ನಡೆಯುವ, ಅವ್ರು ಇದಕ್ಕೆ ಔಷಧಿ ಹೇಳ್ತಾರ, ಮತ್ತ ಬಹಳ ಸರಳ ಉಪಾಯ ಅದು ಅವ್ರ ಹತ್ರ, ಇದನ್ನ ತಿಳ್ಕಂದ್ರ ಅನುಕೂಲ ಆಕತಿ ಅಂತ ನಾ ಕರ್ಕೊಂಬಂದೆ ನೋಡ. ನೀವು ಬಂದದ್ದು ಚಲೋ ಆತು, ಯಾಕಂದ್ರ ಈಗ ಮನೆ ನಮ್ಮ ಮನ್ಯಾಗಿಂದನು ಹಂಗಾಗಿತ್ತು. ನಾ ಎರಡ್ ಮೂರ್ ತರದ ಔಷಧಿ ಕೊಟ್ಟೇನಿ ನಮ್ಮ ತಪ್ಪಲವ, ಯಾವ್ದನ್ನು ಮಾಡಬಹುದು ನೀವು. ನೀವು ನಾವು ಒಳಮುಚ್ಕ ಅದ ಹೇಳ್ತೇವ್ರಲ್ಲ, ಅದಕ್ಕೇನಂತಾರೆ ಮುಟ್ಟಿದ್ರೆ ಮುನಿ. ನೀವು ಮೂರ್ ದಿವಸ ಒಂದೊಂದು ಮುಷ್ಟಿ ಅಷ್ಟ, ಅದ ಯಾವಾಗ ಹೀಟಿಗೆ ಬಂದಿರ್ತದ್ಲ ಆ ಮೂರ್ ದಿವಸ ಕೊಟ್ರ ಸಾಕು, ಒಂದೊಂದು ಹಿಡಿ ನಸಿಕ್ಲೆ ಒಮ್ಮೆ ಸಂಜಿನ್ಯಾಗ ಒಮ್ಮೆ ಇಷ್ಟು ಕೊಡ್ರಿ. ಅದು ಆಗ್ತದ, ಅದು ಇಲ್ಲಪ್ಪ ಅಂದ್ರ ನಾವು ಇದನ್ನ ಬಳಸ್ತೇವಲ್ಲ ಕರಿಬೇವನು ಸಹಿತ ಮೂರ್ ಸಲ ಕೊಡ್ರಿ ನೀವು ದಿವಸದಾಗ, ಅದು ಬರ್ತದ. ಎಷ್ಟು ಕೊಡ್ಬೇಕು ಕರಿಬೇವು? ಒಂದೊಂದು ಹಿಡಿ ಹಿಡಿ ತಿನ್ನಿಸ್ಬಿಡ್ಬೇಕು. ನಕ್ಕಿ ನೂರಕ್ಕೆ ನೂರ್ ಆಗ್ತದ. ಏನು ಅಗ್ರಿ ಸರಳ ಅದ, ಎಷ್ಟು ಸರಳ ಐತಲ್ಪ ಇದ. ಮತ್ತ ಎಲ್ಲಿ ಹೋಗಂಗಿಲ್ಲ, ಏನಿಲ್ಲ, ನಮ್ಮಲ್ಲಿ ಏನದ ಅದನ್ನ ಮಾಡ್ಕೋಬಹುದು. ಅಲ್ಲ ಮತ್ತೆ ಈ ಕರಿಬೇವು ಸಪ್ ಅಷ್ಟ ಕೊಡ್ಬೇಕು ಮತ್ತೆ ಅದಷ್ಟ ಕೊಡ್ರಿ ನೀವು. ಅದು ಆಗ್ಲಿಲ್ಲ ಅದು ಅದಾಗ್ಲಿಲ್ಲ ಅದು ಬೀಜ ಹಾಕಿದ ಮ್ಯಾಲ ತಿನ್ನಸ್ರಿ. ಅದೇನು ಆಗು ನಕ್ಕಿ ಗರ್ಭ ಕಟ್ಟ. ನಾವು ಬೀಜ ಏನು ಹಾಕಿಸ್ತೇವ್ರಲ್ಲ, ಡಾಕ್ಟರ್ ಬರ್ಲಿ ಅಥವಾ ಎಮ್ಮಿದ್ರೆ ಕೋಣ ಹೋರಿ ಇದನ್ನ ಏನ್ ಮಾಡಿಸ್ತಿರ್ತೇವಲ್ಲ, ಆ ವೇಳೆದಾಗ ಮೂರು ಸಲ ಕೊಟ್ಟಬಿಡ್ರಿ. ಅದಾದ್ಮೇಲೆ ಹುಸಿನ ಹೋಗಲ್ಲ ಅಂತ. ಹುಸಿನ ಹುಸಿನ ಹೋಗಂಗಿಲ್ಲ ಅಷ್ಟು ನಕ್ಕಿ ನೋಡ್ರಿ. ಆತ್ ನಡಿ ಹಂಗಾರ ಚಲೋ ಆತ್ ಇಲ್ಲಿ ಬಂದಿದ್ದಕ್ಕೂ ಮಾಹಿತಿ ಸಿಕ್ತ. ಯಾಕಂದ್ರೆ ನಾನು ಹಿಂದೆ ನಮ್ಮ ದನಕರುಗಳಿಗೆ ನಾ ಹಿಂಗ ಮಹೇಶ್ ಅಣ್ಣನ ಹತ್ರ ಕೇಳ್ಕೊಂಡ ಇದು ಮಾಡಿಸಿದ್ದೆ, ಮತ್ತೆ ನನಗಂತರೂ ಚಲೋ ಆಗಿತ್ತು ನೋಡು. ಮತ್ತೆ ಸಂತಾನೋತ್ಪತ್ತಿ ನಿಂತು ಹೋತಂದ್ರ ಮುಂದ ಇದು ಉಳಿಯೋದು ಹೆಂಗ, ಹಾಲು ಕರೆಯೋದು ಹೆಂಗ, ಯೋಚನೆ ಮಾಡಿದ್ರಾಗ ಕರೆಯದ ಯಾವಾಗ್ಲೂ ಇಷ್ಟ ಆದ ಸಲುವಾಗಿ ನಿಮ್ಮ ಅದಕ್ಕೆ ಅಣ್ಣ ತಂಗಿಗೆ ಹೇಳ್ತೇನೆ ನಾನು, ನೀವು ನೈಸರ್ಗಿಕ ಕೃಷಿ ಮಾಡ್ರಿ, ಸಾವಯವ ಕೃಷಿ ಮಾಡ್ರಿ, ಚಲೋ ಆಗ್ರಿ ಮಾಡ್ರಿ, ಇನ್ನೂ ಹೆಚ್ಚಿನ ಜ್ಞಾನ ಪಡ್ಕೊರಿ. ನೀ ಹೇಳಿ ಅಂದ್ಮ್ಯಾಗ ನಾ ಏನ್ ಮಾಡೀನಿ, 2 ಎಕರೆ ಮಾಡಾಕತ್ತೇನೆ, ಮತ್ತೆ ಚಲೋನ ಆಗೈತೆ, ಮುಂದೆ ಬರ್ತಾ ಅದನ್ನ ಕ್ರಮೇಣ ಮುಂದುವರೆಸ್ ಮಾಡ್ರಿ ಮಾಡ್ರಿ ಮಾಡ್ರಿ. ಆಮ್ಯಾಗ ಇನ್ನೊಂದ್ ಏನ್ ಮಾಡ್ರಿ, ನೀವ್ ಎಲ್ಲಿ ಹೋದ್ರು ಔಷಧಿ ಸಸ್ಯ ಸಿಕ್ಕ್ರೆ ತಾನ್ ನಿಮ್ ಹೊಲ್ದಗೊಳದಾಗ ಹಚ್ಕೊರಿ. ಆಯ್ತಾ, ಯಾವ ಔಷಧಿ ಸಸ್ಯ? ನೀವು ಕರಿ ತುಳಸಿ ಹಚ್ರಿ, ಅದ್ರೊಳಗೆ 5 ತರದವ ಕೃಷ್ಣ ತುಳಸಿ ಈಗ ನನ್ನ ಹೊಲ್ದಾಗ ಎಲ್ಲ ಅವ. ಆಮ್ಯಾಗ ಏಕದಳ ಇವೆಲ್ಲ ನಾವ್ ಎಲ್ಲಿ ಹೋದ್ರು ಬಿಟ್ಟಿಲ್ಲ. ಒಂದ್ ಹೇಳ್ತಾನೆ, ಮೊನ್ನೆ ನಾ ಇದಕ್ ಹೋಗಿದ್ರಿ ಬೆಳಗಾವಿ ಅಂತ ಚೋರ್ಲಾ ಅಂತದ, ಅಲ್ಲಿ ಒಂದು ಸ್ವಾಮೀಜಿ ಅವರು ಹೊಲ ಮಾಡ್ಯಾರ 450 ಎಕರೆ ಕೆಂಪು ಬಾಳಿದೊಂದು ಇದನ್ನು ಕೊಟ್ಟಾರ ಗಿಡ ಔಷಧಿ ಸಸ್ಯ, ಅದನ್ನು ಹಚ್ಚೇನು. ಆಮ್ಯಾಗ ಇನ್ನೊಂದು ನೀವು ಕಸ ಹುಡುಗ್ತಿರ್ಲ ಕಸಬರ್ಗಿ, ಅದನ್ನು ಸಹಿತ ಕೊಟ್ಟಾರ. ಅದನ್ನು ಹಚ್ಚೇನು. ಇವತ್ತು ನಾವು ಮನ್ಯಾಗನ ತಯಾರು ಮಾಡ್ಕೋತೇವೆ ನಾವು ಹೊರಗೆ ಅಂದ್ರೆ ಇದೇನು ಸ್ವಾವಲಂಬನೆ ಜೀವನ. ನೀವು ಅಳವಡಿಸ್ಕೊರಿ, ನಾನು ಅಳವಡಿಸ್ಕೊಂಡೇನೆ ಈಗ. ಆತ್ ಬಿಡ ಮಹೇಶ್ ಅವ್ರ, ಬಹಳ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ರೆ. ಇನ್ಮೇಲಿಂದ ಇದನ್ನ ನೈಸರ್ಗಿಕ ಸಾವಯವ ಗೊಬ್ಬರನ ನೈಸರ್ಗಿಕ ರೀತಿನ ಮಾಡ್ಕೊಂತ ನಾವು ಬೆಳಿ ಬೆಳೀತಾ ನಮ್ದು ಪಶು ಸಂಗೋಪನೆ ಸೆತ್ತಕ್ಕೆ ಚಲೋ ಮಾಡ್ಕೊಂತ ಹೋಗೋಣ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ನವಲಗುಂದ ತಾಲೂಕು ಅಳಗವಾಡಿಯ ತಿಮ್ಮರೆಡ್ಡಿ ಭೀಮರೆಡ್ಡಿ ಮೇಟಿ ಹಾಗೂ ಸಂಗಡಿಗರಿದ್ದ ದೊಡ್ಡಾಟ ದುರ್ಯೋಧನನ ಗರ್ವಭಂಗ ಸನ್ನಿವೇಶ. ನಾರಾಯಣ ನಾರಾಯಣ ನಾರಾಯಣ. ಆಹಾ, ಇದೇನು ವಿಚಿತ್ರವು? ಈ ಘೋರ ಕಾನನದಲ್ಲಿ ಯಾರು ಸಂಚರಿಸರೆಂಬ ವನ ಹೆಮ್ಮೆಯಿಂದ ಭೀಮ ದ್ರೌಪದಿಯರು ಒಬ್ಬರ ಭುಜದ ಮೇಲೊಬ್ಬರು ಕೈ ಹಾಕಿಕೊಂಡು ಬೇಕಂತೆ ನೂಕಾಡಿ ನಗುತ್ತಿರುವರಲ್ಲ, ಇವರ ಅಟ್ಟಹಾಸವನ್ನು ತಗ್ಗಿಸದಿದ್ದರೆ ನಾನು ಬ್ರಹ್ಮಪುತ್ರನಾದ ನಾರದನೇ ಅಲ್ಲ. ಈ ಭೀಮನು ಭೂಮಿಯಲ್ಲಿ ಜಗಜ್ಜಟ್ಟಿಯಾಗಿ ಆ ದ್ರೌಪದಿಯ ಮಾಯಾಜಾಲದಲ್ಲಿ ಸಿಕ್ಕು ದಾಸಾನುದಾಸನಾಗಿರುವನು. ಈಗ ನಾನು ತಂದಿರುವ ಈ ಸುಗಂಧ ಪುಷ್ಪವನ್ನು ಚೆಲ್ಲಿ ನನ್ನ ಮುಂದಿನ ಚಮತ್ಕಾರವನ್ನು ನೋಡುತ್ತೇನೆ. ನಾರಾಯಣ ನಾರಾಯಣ ಮುಕ್ಕುಂದ ಮುರಳಿದರ. ಹಾ ಹಾ ಹಾ, ಇದೆಂಥ ಮನೋಹರವಾದ ಕುಸುಮವಿದು. ಇದು ಎಲ್ಲೇ ಇದ್ದರೂ ಸರಿ, ಇವುಗಳನ್ನು ತರಿಸಿ ಎನ್ನ ಶರೀರವನ್ನು ಪರಿಶೋಭಿಸಿಕೊಳ್ಳುತ್ತೇನೆ. ಹೇ ರಮಣ, ಹೇ ರಮಣಿ, ಈ ಮನೋಹರವಾದ ಕುಸುಮವನ್ನು ನೋಡಿದೆಯಾ? ಇದು ಎಲ್ಲೇ ಇದ್ದರೂ ಸರಿ, ಇವುಗಳನ್ನು ತರುವ ಪರ್ಯಂತರ ನಾನು ಅಡಿಗಳನ್ನು ಕಿತ್ತು ಮುಂದೆ ಇಡಲಾರೆ ಕಾಂತಾದಿ ಮಂತ. ಹೇ ಸರ ಸಾಕ್ಷಿ, ಹೇ ವಲ್ಲಭ, ಈ ಘೋರ ಕಾನನದಲ್ಲಿ ನಿನ್ನ ಪ್ರಾಣ ಉಳಿಯುವ ಬಗ್ಗೆ ಯಾವುದು? ಆದ ಕಾರಣ ಸುಮ್ಮನ ನಡೆಯುವಂತವಳಾಗು. ಈ ಪುಷ್ಪವನ್ನು ಜದ್ದು ತರಲೆ ಅಥವಾ ಕದ್ದುಕೊಂಡು ಬರಲೆ, ಬೇಗನೆ ಹೇಳುವಂತವಳಾಗು. ಹೇ ರಮಣ, ಹೇ ರಮಣಿ, ಈ ನನ್ನ ಮನೋಹರವಾದ ಸುಗಂಧ ಪುಷ್ಪವನ್ನು ಗೆದ್ದುಕೊಂಡಾದರು ಬಾ ಅಥವಾ ಕದ್ದುಕೊಂಡಾದರು ಬಾ, ಸುಮ್ಮನೆ ತರ್ಕ ಮಾಡಬೇಡ ಕಾಂತಾದಿ ಮಂತ. ಅಕಟ ಕಟ ಕಿಟಿ ಪುರೇಶನಾದ ನಟಲಾಕ್ಷ, ಈ ಅಡವಿಯಲ್ಲಿ ಎಂತ ಕಷ್ಟವನ್ನು ತಂದೊಡ್ಡಿದೆ? ಅಪ್ಪ ಪಾಂಡುರಾಯನೇ ಕುಂತಾ ದೇವಿ, ಅಣ್ಣ ಧರ್ಮನಂದನ, ತಮ್ಮ ಅರ್ಜುನ, ಹಾಯ್ ಕಿಟಿ ಪುರೇಶನಾದ ಕೃಷ್ಣ, ನೀನೇ ಗತಿ ಆಗಿದ್ದಾಗಲಿ ಕೃಷ್ಣ ಹೋಗಿ ಬರುತ್ತೇನೆ. ಜಾನೆ ಪ್ರಾರಂಭ ಪ್ರವೀಣೆ, ಯಾಕಾಗಲಲ್ಲದು ಹೋಗಿ ಬರುವಂತ ಹೇಳ ಕರ್ಣ ಪೂರ್ವದಲ್ಲಿ ನಾವು ಪಾಂಡವರ ಗರ್ವ ಮುರಿದರೆ ಹಿರಿಯರಾಗುತ್ತೇವೆ. ಆದ ಕಾರಣ ದ್ರೌಪದಿಯ ಬಂಡತನವನ್ನು ನೀನು ಕಣ್ಣಾರೆ ಕಂಡಿರ್ತಿ. ಹೆಣ್ಣು ಮಂಡಲ ಹೆಸರನ್ನು ವರಿಸಬೇಕೆಂದು ಹಠ ಮಾಡಿದ್ದು ಮಂಡಲಕ್ಕಿದು ಅಪಮಾನವಲ್ಲವೇ? ಆದ ಕಾರಣ ಪುಂಡರಕಾಕ್ಷಿಯನ್ನು ಬಂಡು ಮಾಡಿ ಬರಬೇಕು. ಸೂರ್ಯಪುತ್ರ ಪರಮ ಪವಿತ್ರ ಹೇ ಕುರುಕುಲ ಚಂದ್ರ ಪರಮ ಪೌರುಷನಾದ ನಾರಾಯಣನು ನರನ ಪರಿಚಾರಕನಾಗಿರಲು ಗುರುತರ ಪರಾಕ್ರಮಿಗಳಾದ ಆ ಪಾಂಡವರನ್ನು ಸೋಲಿಸುವುದು ಯಾರಿಂದಲೂ ಆಗದು. ಇದು ಅಲ್ಲದೆ ಕ್ಷಾತ್ರದ್ರಪದರ ಪುತ್ರಿಯಾದ ದ್ರೌಪದಿಯು ಸತತ ಪತಿವ್ರತೆಯಿಂದ ಅತಿ ಶೀಲವಾಗಿರುವುದರಿಂದ ಆ ಪತಿವ್ರತೆಯನ್ನು ಸೋಂಕುವುದು ಯಮನಿಗಾದರೂ ಅಸಾಧ್ಯವಾಗಿರುವುದು. ಭೂಪ ಬಿಡಲಿಲ್ಲ ಅಳಪ. ನಾರಾಯಣ ನಾರಾಯಣ ಮುಕ್ಕುಂದ ಮುರಳಿದರ. ಆಹಾ, ಕೌರವೇಶ್ವರನು ಎಂಥ ಕ್ರೂರನು! ವೀರ ಪಾಂಡವರ ಇವರ ಅವರ ನಾರಿಯಾದ ದ್ರೌಪದಿಯನ್ನು ಗರ್ವದಿಂದ ದೂರ ಮಾಡಲು ಯೋಚಿಸುವನಲ್ಲ. ಈ ಕೌರವನು ಪಾರುಪತ್ಯ ಆರಿಸದಿದ್ದರೆ ನಾನು ಬ್ರಹ್ಮಪುತ್ರನಾದ ನಾರದನೇ ಅಲ್ಲ. ಒಳ್ಳೆಯದು, ಮೀರಿದ ದ್ರೌಪದಿಯನ್ನು ಸುಳ್ಳೆ ಹಿಯಾಳಿಸಿ ಕೌರವನಿಗೆ ಪ್ರೀತಿ ಬರುವಂತೆ ಮಾತಾಡಿ ಗೋಂಡಾರಣ್ಯ ದಾರಿಯನ್ನು ಹಿಡಿಸುತ್ತೇನೆ. ಎಲ್ಲ ದ್ವಾರಬಾಗಿಲಲ್ಲಿ ಯಾರು ಇರುವಿರಿ? ನಾನು ಸಾರಥಿ ಇರುವಿರ ದೇವ. ಸಾರಥಿ, ದ್ವಾರಬಾಗಿಲಲ್ಲಿ ನಾರದ ಮುನಿಗಳು ಬಂದಿರುತ್ತಾರೆಂದು ನಿಮ್ಮ ರಾಜನಿಗೆ ತಿಳಿಸುವಂತವನಾಗು. ರಾಜಾಧಿರಾಜ ದುರ್ವೋಧನ ಮಹಾರಾಜ ಬಹುಪರ ಶಬ್ದ ಮಾಡಲು ಕಾರಣವೇನು? ದ್ವಾರಬಾಗಿಲಲ್ಲಿ ನಾರದ ಮುನಿಗಳು ಬಂದಿರುತ್ತಾರೆ ದೇವ. ತಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುವೆನು. ಅವರನ್ನು ಅನಿರ್ಬಂಧವಾಗಿ ಒಳಗೆ ಬರ ಮಾಡುವಂಥವನು. ನಾರಾಯಣ ನಾರಾಯಣ ನಾರಾಯಣ ನಾರದ ಮುನಿಗಳಿಗೆ ವಂದಿಸು. ನಿಮ್ಮಿಬ್ಬರಿಗೂ ಕಲ್ಯಾಣವಾಗಲಿ. ಮೇಲೆ ಕೇಳುವಂತಲ್ಲದು ಹೇ ಕುರುಪತಿ, ನಿನಗೆ ಒಳ್ಳೆ ಬಲ ಬಂದಿರುವುದು ತಿಳಿದು ನೋಡಿದರೆ ನಿನ್ನ ಪೂರ್ವ ಫಲಕ್ಕೆ ಬೆಲೆ ಇಲ್ಲ. ಗುರುಕುಲ ತಿಲಕ, ನೆಲದೊಳಗಿನ ಕಲೆಗಳೆಲ್ಲ ಸದಾ ನಿನ್ನ ಪ್ರತಾಪಕ್ಕೆ ಅಂಜಿ ಓಡಿ ಹೋಗುವವು. ಬಹಳ ಹೇಳುವುದೇನು, ಹುಲ್ಲು ಮನುಜಳಾದ ದ್ರೌಪದಿಯು ಕಲಿ ಭೀಮನನ್ನು ಸುಗಂಧ ಪುಷ್ಪ ತರಲಿಕ್ಕೆ ಕಳುಹಿಸಿಕೊಟ್ಟು ಕಾನನದಲ್ಲಿ ತಾನೋರೊಳೆ ಇರುವಳು. ಸದ್ಯಕ್ಕೆ ನಿನ್ನ ಜಿದ್ದು ಸಾಧ್ಯವಾಯಿತು. ಆ ಮುದ್ದು ದ್ರೌಪದಿಯನ್ನು ಪಾಂಡವರು ಗೆದ್ದು ತಂದಿರುವರು. ನೀನು ಕದ್ದು ತಂದಾದರೂ ಉದ್ಧಾರನಾಗು. ಕುರುಕುಲೇಂದ್ರ ಸದ್ಗುಣ ಸಾಂದ್ರ. ಓಹೋ, ಪಡೆಗಳಿಗೆ ಕಡು ಬಡತನದಿಂದ ಸದಾ ಮಿಡುಕುವ ಬಡವನು ಎಂದಾದರೊಮ್ಮೆ ಭಾಗ್ಯವನ್ನು ಕಂಡಂತೆ ಆ ದ್ರೌಪದಿಯು ತಾನಾಗಿ ಎಂದು ನನಗೆ ದೊರೆತು. ಆ ಮೂಢಮತಿಯ ಪಾರಪತ್ತವನ್ನು ಮಾಡೇ ಬರುತ್ತೇನೆ ಮನುಚಂದ್ರ ಸದ್ಗುಣ ಸಾಂದ್ರ. ಏ ರೂಢಿಪಾಲ, ನಾನು ಬಂದು ಬಹಳ ವೇಳೆಯಾಯಿತು. ನಾನು ಪಾತಾಳ ಲೋಕಕ್ಕೆ ಗಮನ ಮಾಡುತ್ತೇನೆ. ಯಾಕಾಗಲಲ್ಲದ ಹೋಗಿ ಬರುವಂಥವರಾಗಿರಿ. ನಾರಾಯಣ ನಾರಾಯಣ ಮುಕ್ಕುಂದ ಮುರಳಿದರ. ಎಲೈ ಮೂಡೆ ಹೆಂಗಳೆ, ನೀನು ದಾಡು ಮಾಡಿ ಎಲ್ಲಿಗೆ ಹೋಗುವೆ? ಗೊಲ್ ಗೊಲ್ ಮಾಡಬೇಡ, ಅಲ್ಲೇ ನಿಲ್ಲುವಂಥವಳಾಗು. ಹಾಯ್, ಇದೇನು ವಿಚಿತ್ರವಿದು? ನಾನಾ ತರ ವಾದ್ಯಗಳಿಂದಲೂ ಮಾನವರ ಭೀಕರವಾದ ಕೇಕೆಗಳಿಂದಲೂ ಈ ಕಾನನವು ಪ್ರತಿಧ್ವನಿಗೊಂಡಿರುವುದಲ್ಲೋ. ವಿಚಾರಿಸಿ ನೋಡಿದರೆ ಈ ಗದ್ದಲವು ದಾರುಣ್ಯೇಶ್ವರನ ಕ್ರೂರ ಮೃಗಗಳ ಬೇಟೆ. ವೈರಿಗಳ ಮೇಲೆ ಬೂರಿ ದಂಡೆತ್ತಿ ಬರುವಿಕೆಯೋ ಯಾರು ಬಲ್ಲರು? ಇದು ಸಮಯವಲ್ಲ, ನಾನು ಜಾರಿಕೊಳ್ಳುವುದೇ ನೆಟ್ಟಗೆ. ನಾನು ಓರೆಯಾಗಿ ವಿಂದಿಗಿರಿಸಿರೋ ಭಾಗವನ್ನು ಸೇರುತ್ತೇನೆ. ಮುಂದೆ ಆದದ್ದು ಆಗಲಿ. ಎಲೈ ಮೂಡೆ ಹೆಂಗಳೆ, ನೀನು ದೌಡು ಮಾಡಿ ಎಲ್ಲಿಗೆ ಹೋಗುವೆ? ಗೋಲ್ ಗೋಲ್ ಮಾಡಬೇಡ, ಅಲ್ಲೇ ನಿಲ್ಲುವಂಥವಳಾಗು. ಹಾಯ್, ಮುಂದೇನು ಗತಿ? ಆ ಮಂದಮತಿಯಾದ ಕೌರವನು ಇತ್ತ ಕಡೆಗೆ ಬಂದಂತೆ ತೋರುತ್ತದೆ. ಇತ್ತ ಪ್ರಾಣನಾಥನು ಸುಗಂಧ ಪುಷ್ಪ ತರಲು ಹೋಗಿರುವ ವಾರ್ತೆಯನ್ನು ಯಾರಿಂದಲೂ ತಿಳಿದುಕೊಂಡು ಹೀನನು ಹೀಗೆ ದೌಡು ಮಾಡಿರುವನು. ಏನು ಮಾಡಲಿ, ಎತ್ತ ಹೋಗಲಿ, ಬಂದದ್ದು ಬರಲಿ, ಒಂದೆರಡು ಮಾತುಗಳನ್ನಾಡಿ ನೋಡುತ್ತೇನೆ. ಹೇ ಕೊಯ್ದ ಮತಿಯಾದ ಭಾವ, ನಿನಗೆ ನಮಸ್ಕರಿಸುತ್ತೇನೆ. ಕೃಷ್ಣ, ನಿನಗೆ ಜಯವಾಗಲಿ. ಮೇಲೆ ಹೇ ಸೋಮಕಲೆಯಿಂದ ವಿರಾಜಿಸುವ ಭೂಕುಲ ಸಾರ್ವಭೌಮನಿ, ಕೋಮಲೆಯರಾದ ಭಾನುಮತಿ ಮೊದಲಾದವರು ಕ್ಷೇಮದಿಂದ ಇರುವರಿ. ಅದು ಅಲ್ಲದೆ ಸೇನಾ ಸಮೇತನಾಗಿ ನೀನು ಈ ಕಾನೂನಕ್ಕೆ ಬಂದಿರುವ ವಾರ್ತೆಯನ್ನು ನನಗೆ ತಿಳಿಸುವಂತವನಾಗು. ಭಾವ ಸಕಲ ತಳದವ. ಎಲೈ ಕೋಮಿನಿ ಮನೆ, ಪ್ರೇಮ ಸಮಾಚಾರದಿಂದ ಪ್ರಯೋಜನವೇನು? ನಿನ್ನ ಸಡಗರವು ಎಲ್ಲಿ ಅಡಗಿತು? ನೀನು ಗದಗದನೆ ನಡುಗಿದ್ರೆ ಮಾತ್ರ ನಾನು ಕರುಣೆ ಬಂದರೂ ಬಿಡದೆ ಬಿಡುವನಿ. ಈ ಅಡವಿಯಲ್ಲಿ ನಿನ್ನನ್ನು ಬಿಡಿಸಿಕೊಳ್ಳೋರು ಯಾರೆಲ್ಲ ಮಾರಿ ಮಾರದನದ ಕಟೋರಿ. ಏ ಬಾಬಾ ಹೇಳುತ್ತೇನೆ ಕೇಳುವಂತವ್ರ ಹೇಳುವಂತಕ್ಕೆ ಬೀರಿ ನುಡಿಯ ಹೇ ಕುರುಕುಲೇಂದ್ರ, ಬಿರಿ ನುಡಿಗಳನ್ನಾಡಿ ಈ ತರುಣೆಯ ಮನಸ್ಸನ್ನು ನೋಯಿಸುವುದು ನಿನಗೆ ಸರಿಯಲ್ಲ. ಕರುಣೆಯಿಂದ ಕೈ ಬಿಡು. ಅದು ಅಲ್ಲದೆ ಈ ಕಾನೂನದಲ್ಲಿ ನೀನು ಏನು ಮಾಡಿದರೂ ನಡೆಯುತ್ತದೆ. ಓಡಿ ಬಂದು ಎನ್ನನ್ನು ಬಿಡಿಸಿಕೊಳ್ಳುವವರು ಯಾರೂ ಇಲ್ಲ. ಈ ಮೂಢತನವು ನಿನಗೆ ಸರಿಯಲ್ಲ ಬಾವ, ನಿನಗೆ ಮೆಚ್ಚುಗೆ ಮಾಡುವ. ಎಲೈ, ನೀತಿ ಜಾಲದ ಪಾತ್ರದವರ ಭೇತನಿಂದ ಭೂತಳದಲ್ಲಿ ವರ್ತಿಸುವ ಕೌತುಕದ ವೈಯಾರಿ. ಹೇ ಬಾವ, ನಿನ್ನನ್ನು ಬಾತುಕ ಮಾಡದೆ ಬಿಟ್ಟರೆ ನಾನು ಭೂಪತಿಯಲ್ಲ, ಪ್ರಷ್ಟೇ ನಿನ್ನ ಯೋಗ್ಯತೆ ಇಷ್ಟೇ. ಕಟುಕನಾದ ಕೌರವನಿಗೆ ಸ್ವಲ್ಪವಾದರೂ ಕರುಣೆ ಬಾರದು. ಮಹಾ ಕಟುಕನಾಗಿ ಹಿಡಿದ ಹಠವನ್ನೇ ಸಾಧಿಸುತ್ತಾನೆ. ಹೇ ಭಾವ ನಂದನನಾದ ಭಾವ ಕರ್ಣರಾಯ, ಕಾನನದಲ್ಲಿ ಸಿಕ್ಕ ಈ ಮಾನಿನಿಯಳ ಮಾನ ಹಾಳ ಮಾಡುವುದನ್ನು ಕಣ್ಣಾರೆ ಕಂಡು ಸುಮ್ಮನೆ ಇರುವುದು ನ್ಯಾಯವೇ? ಹೇ ರೂಢಿಪಾಲ, ನೋಡಿ ನೋಡಿ ಸ್ತ್ರೀಯನ್ನು ಪೀಡಿಸುತ್ತೀಯಲ್ಲ, ಚಂಡಿತನವನ್ನು ಬಿಟ್ಟು ತಿಳಿದು ನೋಡು. ಈ ದ್ರೌಪದಿಯ ಮೇಲೆ ಕೇಡು ಮಾಡುವುದು ಪ್ರೌಢತನವಲ್ಲ. ಈ ದ್ರೌಪದಿಯನ್ನು ಎಷ್ಟು ಮಾತ್ರಕ್ಕೂ ಬಾಧಿಸದೆ ಕೈಸೆರೆ ಬಿಡುವಂತವನಾಗು ಜೀಯ ಧೃತರಾಷ್ಟ್ರ ತಲೆಯ. ಕರ್ಣ, ಎಂತ ಬಂಗಾರದಂತ ಮಾತನ್ನಾಡಿದಿ ನೀನು? ನನ್ನ ಅಂಗರಕ್ಷಕನಾಗಿ ಬಂದು ಈ ಮಂದ ಗಮನಿಯ ಮೇಲೆ ಕೃಪಂಕನಾಗಿರುವುದು ಆಶ್ಚರ್ಯ. ನಿನ್ನ ನುಡಿಯನ್ನು ಸಾಕು ಮಾಡು, ಎದ್ದು ಆಚೆಗೆ ಹೋಗು, ನಾನು ನನ್ನ ಇದ್ದ ಹಂಚಿಕೆಯನ್ನು ನೋಡಿಕೊಳ್ಳುತ್ತೇನೆ. ಹಾಯ್ ಹಾಯ್, ಎಲ್ಲ ಜನ್ಮ ಸುಡು ಸುಡು, ದಲ್ಲಾದ ಕುಂತಾದೇವಿಯ ಗರ್ಭದಲ್ಲಿ ಜನಿಸಿ ಅನ್ನಕ್ಕೆ ಗತಿ ಇಲ್ಲದ ಈ ಕುರು ಪುಣ್ಯಾತ್ಮನ ಅನ್ನಗಳನ್ನು ಸವಿದು ಭೂಮಿಗೆ ಭಾರವಾಗಿ ಉನ್ನತ ಬಲವಿದ್ದರೂ ಸಹ ಅನ್ನ ತಮ್ಮಂದಿರ ಅಪಮಾನವನ್ನು ಅನ್ಯಾಯವಾಗಿ ಕಣ್ಣಾರೆ ನೋಡಬೇಕಾಯ್ತಲ್ಲ. ಎಲೈ ಅನ್ನವೇ, ನಿನ್ನ ಋಣವು ಎಷ್ಟು ತೀರಿಸಿದರೂ ಅಲ್ಪವೇ ಸರಿ, ನೀನೇ ಬ್ರಹ್ಮನಾಗಿರುವೆ. ಹೇ ಮಾನ್ಯನಾದ ದುರ್ಯೋಧನ, ನನ್ನೇನು ಹೋಗುವುದು? ನಿನ್ನ ಆಜ್ಞೆ ಪ್ರಕಾರ ವರ್ತಿಸಲಿಕ್ಕೆ ಸದಾ ಸಿದ್ಧನಾಗಿರುವನು ಭೂಪ ಶಿವ ಪ್ರತಾಪ. ತಡ ಮಾಡಬೇಡ, ಕೇಳು ಬಂದರು ಬರಲಿ ಮೂರ್ಖಳೇ, ನಿನ್ನನ್ನು ಕೈ ಹಿಡಿದಿಡುತ್ತೇನೆ. ಖಂಡಿಯ ಚಪಲಾಕ್ಷಿ ಬಿಡು ಪಾಂಡವರ ಕಾಕ್ಷ. ಚಂಡಾಲನೆ, ನಾಚಿಕೆ ಇಲ್ಲದ ವಿಚಾರ ಶೂನ್ಯನೆ, ನಾಚಿಕೆ ಇರಲು ಭ್ರಷ್ಟ. ಅಟ್ಟಿ ಬಂದು ಎನ್ನನ್ನು ಮುಟ್ಟಿದರೆ ನಿನ್ನ ಕೈಗಳು ಸುಟ್ಟು ಹೋಗಲಿ ಭ್ರಷ್ಟ. ಕಟ ಕಟ ಹಾಯ್ ಕೃಷ್ಣ, ಸೃಷ್ಟಿಯಲ್ಲಿ ಹೆಣ್ಣಿನ ಜನ್ಮವು ಅಕಟ ಕಟ ಹುಟ್ಟಬಾರದು. ಹಾಯ್ ಭೀಮಾ ಹರಿಬಲ ವಿರಾಮ. ದಾರುಣೇಶ, ನೀನು ದಾರು ಚೋರನಾಗಿ ನನ್ನ ಮನೋಹರವಾದ ಅರಣ್ಯದಲ್ಲಿ ಸೇರಿ ನಾರಿಯಳನ್ನು ಪೀಡಿಸುವುದು ಕ್ಷತ್ರಿಯರಿಗೆ ಪೌರುಷವಲ್ಲ. ಸ್ವಲ್ಪ ಸೈರಿಸು, ವಿಚಾರವನ್ನು ಕಂಡು ಕಂಡು ಮುಂದೆ ಪಾರುಪತ್ಯವನ್ನು ಮಾಡುತ್ತೇನೆ. ಮನುಜ ಇದು ಅಲ್ಲ ಕ್ಷತ್ರಿಯ ತೇಜ. ಭೂತಳದಲ್ಲಿ ಪ್ರಕಾಶಿಸುವುದು ಜ್ಯೋತಿಯಂತೆ. ನೀತಿ ವಿಶಾರಳಾದ ಮಾತಾಮುನಿಯೇ, ನನ್ನ ತಾತನಾದ ಭೀಮಸೇನ ನನ್ನನ್ನು ನಾತ ಬಾಯಂದು ಮನಸ್ಸೋತು ಜ್ಞಾನಿಸುವ ನೀತಿ ಇದೇನು? ಪ್ರೀತಿಯಿಂದ ತಿಳಿಸುವಂತವಳಾಗು ಜನನಿ ಸದ್ಗುಣ ಭರಣಿ. ಹೇ ಅತುಳ ಪರಾಕ್ರಮಶಾಲಿಯಾದ ಹಸುಳನೆ, ಅಮ್ಮ ನೀನು ಯಾರು, ನಿನ್ನ ಹೆಸರೇನು? ನಿನ್ನ ವಿಷಯವನ್ನು ಎನ್ನ ಮುಂದೆ ತಿಳಿಸುವಂತವನಾಗು ಬಾಲ ಸುಶೀಲ. ಶ್ರೇಷ್ಠಳಾದ ವೀರ ಮಾತೆ, ಹೇ ಕಂದ, ಸೃಷ್ಟಿಯಲ್ಲಿ ಗಟ್ಟಿಗನಾದ ಜಗಜ್ಜಟ್ಟಿಯ ಪಟ್ಟ ಧರಿಸಿ ಹಿಡಂಬ ಮಾತೆಯ ಗರ್ಭದಲ್ಲಿ ಉಗ್ರ ಪ್ರತಾಪನಾಗಿ ಹುಟ್ಟಿ ಅಟ್ಟಹಾಸದಿಂದ ಮೆರೆಯುವ ಧರ್ಮಭೂವರ್ಣ ಭಟ್ಟಂಗಿಯನ್ನು ಬಿಟ್ಟು ಬಿಡದೆ ಸಾರಿಸುವ ಪಟು ಪಟು ಘಟೋದ್ಗಜನೆಂದು ಕರಿಯಮ್ಮ ಜನನಿ ಸದ್ಗುಣ ಭರಣಿ. ಹಾಯ್ ಹಾಯ್ ಮಗನೇ, ಹಿಡಂಬ ಪುತ್ರನೇ, ನಾನು ಒಂದು ಸುಗಂಧ ಪುಷ್ಪವನ್ನು ಕಂಡು ವ್ಯಾಮೋಹದಿಂದ ಪುಷ್ಪವನ್ನು ತರಲು ಭೀಮಸೇನ ಮಹಾರಾಯರನ್ನು ಕಳುಹಿಸಿ ಈ ಕಟುಕನಾದ ಕೌರವನಿಗೆ ಪ್ರತಿಬಂಧಿತಳಾಗಿರುವೆನು. ಅಪ್ಪ ತನಯ ಕೇಳೆನ್ನ ವಿನಯ. ಕೆಟ್ಟ ಕಾನನದಲ್ಲಿ ಇಷ್ಟು ಕಷ್ಟಪಟ್ಟ ಮೇಲೆ ಜಗಜ್ಜಟ್ಟಿಯಿಂದ ಹುಟ್ಟಿದ ಎಣ್ಣ ಪರಾಕ್ರಮವು ಏನು ಸುಟ್ಟಿತು? ಬಲ ಹಲಲಲ ಎಲೈ ಹುಟ್ಟು ಗುರುಡನ ತಣಯನೆ, ದಿಟ್ಟತನದಿಂದ ಗಟ್ಟಿಯಾಗಿ ನಿನ್ನ ರಟ್ಟೆಯನ್ನು ಹಿಡಿದು ಈ ಧರಣೆಗೆ ತಟ್ಟನೆ ಅಪ್ಪಳಿಸಿ ಹೊಟ್ಟೆಯ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಕುಣಿದಾಡಲ. ನೀನು ಗಂಡಸಾದರೆ ಎದುರಾಗಿ ನಿಂತು ಯುದ್ಧ ಮಾಡು, ನಿನ್ನ ಪರಾಕ್ರಮವು ಎಷ್ಟಿರುವುದು ನೋಡುತ್ತೇನೆ. ಸಂಡ ಕುರುಕುಲದ ಬಂಡ ಬಲ ಹಲಲಿಂದ ಬಂದು ಸೊಕ್ಕಿನಿಂದ ಬಾವಿಗೆ ಬಂದಂತೆ ಬಿಡು. ಧಕ್ಕೆ ತಿಂದು ಗದೆಯ ಬಾವಿಗೆ ಸಿಕ್ಕು ವ್ಯಕ್ತವಾಗಿ ಸಾಯಬಿಡು. ತಿಳಿದು ನೋಡುವಂತವನಾಗಲೇ ಹಸುರು ಎಲೈ ಬಂಡ. ಕುಣ್ಣಿಯನ್ನು ಕೊಲ್ಲುವುದಕ್ಕೆ ಬಣ್ಣದ ಕೋಲು ಯಾತಕ್ಕೆ ಬೇಕು? ನಿನ್ನ ಸೈನ್ಯವನ್ನು ಹಣ್ಣಿಗೆ ತಂದು ಕಣ್ಣು ಕಟ್ಟಿ ಸರ್ವಾಂಗಕ್ಕೆ ಸುಣ್ಣವನ್ನು ಬಡಿಯದಿದ್ದರೆ ನಾನು ಮಾನ್ಯನಾದ ಭೀಮಸೈನನ ಮಗನೇ ಅಲ್ಲ. ಗಣ್ಯ ಗಾತುಕ, ಎನಗೆ ಎದುರು ಮಾತನಾಡುತ್ತಿರುವೆಯ? ಕ್ರೂರಾದೃತ ರಾಷ್ಟ್ರನ ಕೋರ. ಹೇ ಕಂದ, ಹೇಳುತ್ತೇನೆ ಕೇಳುವಂತವನಾಗು. ಅಮ್ಮ ಅದೇನಿರೋದು, ಹೇಳುವಂತವಳಾಗು. Oh, ಏ ಸುತನೆ ಅಮ್ಮ, ಬುದ್ಧಿ ಶೂನ್ಯನಾದ ಈ ಕೌರವನು ಈ ಕ್ಷೋಣಿಯಲ್ಲಿ ಅಜ್ಞಾನದಿಂದ ವರ್ತಿಸುವುದನ್ನು ಕಣ್ಣಾರೆ ಕಂಡು ಜಾಣನಾಗಿ ಅಪ್ರಮಾಣಕ್ಕೆ ಬೀಳುವುದು ಒಳಿತಲ್ಲ. ಬಂಡನಾದರೆ ಅವನೇ ಆಗಲಿ, ಬಂಡತನಕ್ಕೆ ನಿಂತರೆ ಮಾತ್ರ ಖಂಡಿತವಾಗಿ ಚೆಂಡು ಹಾರಿಸು ಕಂದ ಎನ್ನ ಮನಕ್ಕೆ ಆನಂದ. ಹೇ ಜನನಿ, ರಣಕಣದಲ್ಲಿ ಕಡುಗಲಿಗಳ ತಲೆಗಳನ್ನು ಅಣು ಇಲ್ಲದೆ ಹಣಿದು ಬಣವಿಯನ್ನು ಒಟ್ಟುವೆ ಅನಿಲ ನಂದನ ತನಯನಾದ ಈ ಘಟೋದ್ಗಜನ ಸಾಮರ್ಥ್ಯವನ್ನು ಸುಮ್ಮನೆ ಕುಳಿತು ನೋಡುವಂತವಳಾಗು ತಾಯಿ ಸೌಖ್ಯಪ್ರದ. ಆಗಲಲ್ಲದು ಮಗನೇ. ಎಲೈ ಬಂಡ ದುರ್ಯೋಧನ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಎಲೈ ಬಲ ಹಲಲಲ್ಲ ಸತ್ಯ ಹೆಣಗಳನ್ನು ಕೆತ್ತ ತಿನ್ನುವ ತುಚ್ಛನಾದ ರಕ್ಕಸದಮ. ಶಬಾಸ್, ಎಳೆಯಲ್ಲಿ ಹತ್ತ ತಾಯಿ ಒಡಲಿರುವಂತಹ ಹಸುಗೂಸೆ, ಎತ್ತ ಮುಗುಳಿಯ ಪೋರ ಹಿಡಂಬಿಯ ಕೋರ. ಎಲೈ ಬಂಡ, ಓಹೋ ರೂಢಿಯಲ್ಲಿ ನೀನಾವ ಬಂಟನು, ನೋಡಿ ನೋಡಿ ಕಾನನದಲ್ಲಿ ಬರೇ ದೌಡು ಮಾಡಿ ಮೃತ್ಯುವಿನ ಬಾಯಿಗೆ ಬೀಳಬೇಡ. ನಿನಗೆ ಕಾಲವು ಕೂಡಿ ಬಂದಿರುವುದು ಮೂರ್ಖ, ಹೆಚ್ಚಿಗೆ ಮಾತನಾಡಬೇಡ. ನಿನ್ನಲ್ಲಿ ಪೌರುಷವಿದ್ದರೆ ಉಗ್ರವಾದ ಗದೆಯಿಂದ ಹೊಡೆ, ಇಲ್ಲದಿದ್ದರೆ ಧರ್ಮರಾಜನ ಪ್ರತಾಪವನ್ನು ಕೊಂಡಾಡು. ಹುಟ್ಟಿ ಬರಲಿಕ್ಕೆ ಹುಲ್ಲು ಬೀಜವಲ್ಲ ಮೂರ್ಖ, ಬಿಡು ನಿನ್ನ ತರ್ಕ. ಎಳೈ ಬಲವತ್ತಾದ ಪರಾಕ್ರಮ ಅತಿರತಿ ಮಹಾರಥಿಕರೇ, ಗಲ್ಲನೆ ಕೇಕೆಯನ್ನು ಹೊಡೆದು ಅಲ್ಲಲ್ಲಿಗೆ ನಿಂತು ಬಿಲ್ಲು ಕವಣೆ ಕಲ್ಲುಗಳಿಂದ ಮತ್ತಿ ಬಾಣಗಳಿಂದ ಇರಿಯಿರಿ, ಈ ದಾನವನ ಶಿರವನ್ನು ಆಕಾಶಕ್ಕೆ ಹಾರಿಸಿ ಬಿಡುತ್ತೇನೆ. ಬಲಹಲಲಲ್ಲಿ ಎಳೈ ಕಾಕು ದಾನವ, ನಿನ್ನ ಕೇಕೆಯನ್ನು ಸೌಖ್ಯ ಮಾಡು, ನಿನ್ನನ್ನು ಆಕಾಶ ಮಂಡಲಕ್ಕೆ ತೋರಿ ಬಿಡುತ್ತೇನೆ. ಬಂಡ ಧನುಜಕುಲ ಸಂಡ ಎಲೈ, ತುಂಟರೊಳಗೆ ತುಂಟನಾದ ಕುಲ ಕಂಟಕ, ಉಗ್ರ ಕಂಠಿ ರವಣಂತೆ ಟೆಂಟನಿಸಿ ನಿನ್ನ ಗಂಟಲಕ್ಕೆ ಗಾಣವನ್ನು ಹಾಕಿ ಕಂಠವನ್ನು ಕತ್ತರಿಸದಿದ್ದರೆ ನನಗೆ ಬಂಟನೆಂದು ಕರೆಯಬೇಡ. ತಡ ಮಾಡದೆ ಆಗುವಂತವನಾಗು ಮೂರ್ಖರ ಪರಾಕ್ರಮದಿಂದ ಎಂದು ಪಡೆಯುವುದರಲ್ಲಿ ಮುಕುಟವನ್ನು ಹೊಡೆದು ಪುಡಿ ಪುಡಿ ಮಾಡಿ ಬಡಬಾವಲನಂತ ಸರಿಯಾಗಿ ನಿನ್ನೆ ಎದೆಗೆ ಗುರಿ ನೋಡಿ ಹೊಡೆಯುತ್ತೇನೆ. ಇದ್ರಾಗುವಂತವನಾಗು ಮೂರ್ಖ. ಎಲೈ ಕಗ್ಗ ಕೌರವ, ಉಗ್ರವಾದ ಗದೆಯಿಂದ ಹೊಡೆಯುತ್ತೇನೆ, ಸೈರಿಸಿಕೊಳ್ಳುವಂತವನಾಗು ಎದುರಾಗುವಂತವನಾಗು. ಜೈ ಕೃಷ್ಣ ಮುರಾರಿ. ಅಯ್ಯೋ ಏನು ಹೊಡಿತವು, ಮೈಯೆಲ್ಲ ಗಾಯವಾಗಿ ನೋವು ಹತ್ತಿರುವುದು, ಸಾಯಲಾರದೆ ಬಾಯಿ ಬಿಡುವನು, ಚೇಳು ಕಡದಂತೆ ಉರಿ ಹತ್ತಿರುವುದು. ಹಾಯ್ ಕರ್ಣರಾಯ. ಹೇ ಪುಂಡ ಪ್ರತಾಪಳಾದ ಮಾತಾಮಣಿಯೇ, ಕಂದ ಬಂದ ಪಾಪವು ಬರಲಿ, ಕುಂದ